ಆಕಾಶವಾಣಿ ಮಡಿಕೇರಿ, ರೈತಧ್ವನಿ ಕಿಸಾನ್ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 200006, ಎಸ್ಟಿಡಿ ಸಂಖ್ಯೆ 08272. ಕೇಳಿ ಕೃಷಿ ಸಿರಿ. ರೈತ ಬಾಂಧವರೇ, ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಇವತ್ತಿನ ಸಂಜೆಯ ಕೃಷಿ ಸಿರಿ ಮೂಡಿಬರ್ತಾ ಇದೆ. ರೈತರು ಸಂಪರ್ಕ ಮಾಡಿ ಅನುಭವಿ ರೈತರು, ರೈತ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು, ನಿಮ್ಮ ವಿಶೇಷ ವಿಚಾರಗಳನ್ನು ಹಂಚಿಕೊಳ್ಬಹುದು. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗುವ ಈ ಕಾರ್ಯಕ್ರಮವು ಕೊಡಗು ಅಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ರೈತ ಬಾಂಧವರು ಸಹ ಆಲಿಸ್ತಾ ಇರ್ತೀರಿ. ಕೆಲವೊಬ್ಬರಂತೂ ಇತ್ತೀಚಿನ ವರ್ಷಗಳಲ್ಲಿ ತಮ್ಮ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ರೈತ ಬಾಂಧವರೇ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 200406, 200006. ಕೊಡಗು ಅಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ರೈತ ಬಾಂಧವರು ಸಹ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರಿ, ಹಾಗೆ ಭಾಗವಹಿಸಬೇಕನ್ನೋ ಒಂದು ಆಸಕ್ತಿಯನ್ನು ಇಟ್ಕೊಂಡಿರ್ತೀರಿ. ರೈತ ಮಹಿಳೆಯರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಕರೆಗಳನ್ನು ಸ್ವೀಕರಿಸ್ತಾ ಮಾತಾಡ್ತಾ ಹೋಗೋಣ. ನಮಸ್ಕಾರ, ಯಾರು ತಾವು? ಹಲೋ ಸರ್, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ತಮ್ಮ ಹೆಸರು? ಉದಯ ಕುಮಾರ್ ಸರ್. ಉದಯ ಕುಮಾರ್, ಎಲ್ಲಿಂದ? ನಾವು ಪದಕಲ್ ಗ್ರಾಮ ಚಟಿಮಾನಿ ಅಂತೀವಿ. ಹಾ ಹಾ, ಹೌದು ಸರ್. ಯಾವ ತಾಲೂಕು ಹೇಳಿ? ಮಡಿಕೇರಿ ತಾಲೂಕು. ಹಾ ಹಾ, ಅಲ್ಲ ನಮಗೆ ಮಾಜಿ ಸೈನಿಕರು, ಅಲ್ಲ ನಮಗೆ ಗೊತ್ತಿದೆ ಇವ್ರಿಗೆ ಗೊತ್ತಿದೆ ಅನ್ನೋದಕ್ಕಿಂತ ಎಷ್ಟೋ ಜನಗಳಿಗೆ ಯಾವ ತಾಲೂಕಿಗೆ ಯಾವ ಊರು ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ, ಅಥವಾ ಯಾವ ಹಳ್ಳಿ ಯಾವ ತಾಲೂಕಿಗೆ ಒಳಪಡುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಉದಯ ಕುಮಾರ್ ಅವರು, ತಮ್ದು ಜಮೀನು ತೋಟ ಎಷ್ಟಿದೆ? ನಮ್ಗೆಲ್ಲ ಒಂದೊಂದು ಎಕರೆ ತೋಟ, ಕಾಫಿ ತೋಟ ಇದೆ ಸರ್, ಹಾಗೆ ಗದ್ದೆ ನಾಟಿ ಮಾಡ್ತೀವಿ. ಹಾ ಹಾ, ಹಾಗೆ ತೆಂಗು ಅಡಿಕೆ ಬೆಳಿತೀವಿ ಸರ್. ಹೌದಾ? ಹಾ, ಒಳ್ಳೆ ಮೆಣಸು ಎಲ್ಲಕ್ಕೆಲ್ಲ ಬೆಳಿತೀವಿ. ಹಾ ಹಾ, ಹಾಗೇನೆ ಪ್ರಾಣಿಗಳನ್ನ ಸಾಕ್ತೀನಿ ಸರ್, ಈಗ ಕೋಳಿ ಹಂದಿ ಸಾಕ್ತಾ ಇದ್ದೀನಿ. ಹೌದಾ? ಹೌದು ಸರ್. ಕೋಳಿ ಎಷ್ಟಿದಾವೆ, ಹಂದಿ ಎಷ್ಟಿದಾವೆ? ಹಂದಿ ಒಂದು ಗಂಡಿ ಸರ್, ಅದು ಕ್ರಾಸಿಂಗ್ ಇಂದ ಬಿಟ್ಕೊಂಡಿದೀನಿ, ಬೀಜ ಏನ್ ತೆಗ್ದಿಲ್ಲ ಹಂಗೆ. ಅವು ಎರಡು ಸಣ್ಣವು ಜೊತೆ ತಗೊಂಡಿದ್ದು ಕ್ರಾಸಿಂಗ್ ಆಗಿದೆ. ಹಾಗೆ ಕೋಳಿಗಳು ಸರ್, ಅವ್ರು ಹೊರಗಡೆ ತಂದ್ರು, ಅದು ಒಂದು ಹುಂಜಕ್ಕೆ 4 ಹೆಂಟೆ ಕಂತ ಕೊಡ್ತಾ ಇದ್ರು, ಅದು ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು ಅಲ್ಲಿ ಬಲರಸ ದೇವಸ್ಥಾನ 3 ಹುಂಜ, ಹಾಗೆ 4 ಹೆಂಟೆ ಮರಿಗಳು ಕೊಟ್ಟಿ ಸಣ್ಣದು ಸ್ವಲ್ಪ, ಅದೆಲ್ಲ ನಾಯಿ ಬಿಡ್ತು ಸರ್. ಹಾಗೆ ಅಡಿಕೆ ಎಷ್ಟಿದೆ, ತೆಂಗು ಎಷ್ಟಿದೆ? ಸ್ವಲ್ಪ ದೂರ ಕೂತ್ಕೊಳ್ಳಿದೆ ಕರ್ಜಿ ಗೇಟ್ ಹತ್ರ, ಅದು ನೀವು 3 ಕೊಟ್ರೆ ಅದು ಮದುವೆ ಮರಳನಾಯ್ತು. ಹಾಗೆ ದೇವ್ರ ಎದುರುಗಡೆಯಿಂದ ಎಲ್ಲ ನಾಯಿ ಬೀದಿ ನಾಯಿಗಳು, ತಪ್ಪಿಲ್ಲ ದೇವಸ್ಥಾನ ಎದುರ ಮಾರ ತಪ್ಪಲ್ವಾ. ಹಾಗೆ ಹಾಗೆ ಹಾಗೆ. ಅಡಿಕೆ ತೆಂಗು ಎಷ್ಟಿದೆ ಉದಯ ಕುಮಾರ್ ಅವ್ರೆ? ಅಡಿಕೆಗೆ ಒಂದು ಸ್ವಲ್ಪ ಕದ್ದರೆ ನಮ್ಮ ಅಣ್ಣ ಅವರು ಬಿಎಸ್ಎಫ್ ಸಬ್ ಇನ್ಸ್ಪೆಕ್ಟರ್, ನಾನು ಆರ್ಮಿನ್ ಸರ್ ಮಾಜಿ ಸೈನಿಕ. ಹಾಗೆ ಜೊತೆಯಲ್ಲಿ ನಾವು ಎಲ್ಲ ಅಡಿಕೆ ತೆಂಗು ಗದ್ದೆಗಳಲ್ಲಿ ಹಾಕಿದೀವಿ, ಮೇಲೆ ರಸ್ತೆ ಸೈಡಲ್ಲಿ ನಾನು ನಾಟಿ ಮಾಡ್ತಾ ಇದೀವಿ 3 ಗದ್ದೆ. ಹಾಗೆ ತಮ್ಮಂದೊಂದು ಗದ್ದೆಗೆ ಅದು ಮನೆ ಕಟ್ಕೊಂಡು ಹೋಟೆಲ್ ಅಂಗಡಿ ಎಲ್ಲ ಇಟ್ಟಿದ್ವಿ. ಈಗ ಕೋಡಿಮುತ್ತ ಸಾರಿ ತಂದೆ ನನ್ನ ತಂದೆ ಸರ್ ಕೋಡಿಮುತ್ತ ಹೋಗ್ತಿರೋ ಸಂಘದಲ್ಲಿ. ಗದ್ದೆ ಯಾವ್ದು ತಳಿ ಬೆಳಿತೀರಿ? ಗದ್ದೆ ಸರ್ ಅದು ಈಗ ಸ್ಪೀಡ್ ಅದು ಡ್ರಮ್ ಫೀಡರ್ ಅಲ್ಲಿ ಮಾಡಿದ್ವಿ ನಾಟಿ. ಅದು ಸ್ವಲ್ಪ ಸೋಲೆ ಆದ್ರಿಂದ ನೀರು ಜಮೀನು ಸರಿ ನಾಟಿ ಬಿದ್ದಿಲ್ಲ. ಹಾಗೆ ಏಕಲಲ್ಲಿ ನಾವು ಬೀಜ ಹಾಕ್ತಿಲ್ಲ, ಹಾಗೆ ಚದುರಿಸಿದ್ದಾರೆ ಅಣ್ಣ. ಮತ್ತೆ ಒಂದ್ ಗದ್ದೆ ಅದು ಗುಂಡಿಲಿದೆ ಸ್ವಲ್ಪ. ಹೌದಾ? ಅದರಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಸೋಲೆ ಸರ್. ಅದೇ ಯೂರಿಯಾ ಎಲ್ಲ ಹಾಕ್ಬಿಟ್ವಿ, ಅದು ಬಹಳ ಕಳೆ ಬಂದ್ಬಿಟ್ಟು ನಾಟಿ ತರ ಬಿದ್ದಿದೆ. ಅಂದ್ರೆ ಸ್ಪೀಡ್ ಡ್ರಮ್ ಇದೆಯಲ್ಲ ಅದು ಸ್ವಲ್ಪ ಕಣ್ಣು ದೊಡ್ಡದು ಮಾಡ್ಬೇಕಾಯ್ತು. ಹೌದಾ? ನೀರು ನಿಂತ್ಕೊಳ್ಳೋದ ಬೀಳೋಗಿಲ್ಲ ನಾಟಿ ಹಾಗೆ. ಅದೇ ಒಂದು ಒಂದೊಂದು ಅಡಿಗೆ ಬೀಳ್ತದೆ ಸರ್. ಕಾಳುಮೆಣಸು ಎಷ್ಟಾಗುತ್ತೆ ಉದಯ ಕುಮಾರಣ್ಣ? ಏನ್ ಸರ್ ಕಾಳುಮೆಣಸು ಎಷ್ಟು ಸಿಗ್ತಾ ಇದೆ? ಕಾಫಿ ಎಷ್ಟು ಸಿಗ್ತಾ ಇದೆ? ಒಂದು 120 ಕ್ವಿಂಟಲ್ ಆಗುತ್ತೆ ಸರ್. ಕಾಳುಮೆಣಸು 120 ಕ್ವಿಂಟಲ್? 120 ಕೆಜಿನ ಇಲ್ಲ ಸರ್, ಒಂದು 2 ಕ್ವಿಂಟಲ್. ಸರಿ, 2 ಕ್ವಿಂಟಲ್ ಕೊಯ್ದಿತ್ತು ಅಂದ್ರೆ ಎಲ್ಲ ಅದು ಕೊಳೆ ರೋಗ ಇದೆ ಸರ್. ಓ ಹಾಗೆ ಹಾಗೆ. ಅದಕ್ಕೆ ತಂದೆ ಇರುವಾಗ ಗೊಬ್ಬರ ಈ ಕೋಳಿ ಗೊಬ್ಬರ ಕೊಡ್ತಾ ಇದ್ರು. ಅದು ಮತ್ತೆ ಅದು ಅದರಲ್ಲೇ ಇದು ಯಾವ್ದು ಕ್ರಿಮಿ ಹಾಕ್ತದೆ ಅಂತ ಸ್ಪ್ರೇ ಎಲ್ಲ ಮಾಡಿದ್ವಿ. ಕೋಳಿ ಗೊಬ್ಬರ ನೀವು ಹೊರಗಡೆಯಿಂದ ತಂದಿದ್ದ? ನಿಮ್ಮ ಮನೆಯದೇ ಕೋಳಿ ಗೊಬ್ಬರ? ಕೋಳಿ ಗೊಬ್ಬರ ಕೊಟ್ರೆ ಕೆಲವೊಂದು ಅಂಗಡಿ ಬಟ್ಟೆ ಶಾಪ್ ಇದೆ ಅಲ್ಲಿ ಆಗ ಮಾತಾಡಿದ್ರು ಜನರು. ಅದೆಲ್ಲ ಗ್ರಾಮ ಸೇವಕರು ಬರ್ತಾ ಇದ್ರು. ಅಂದ್ರೆ ಕೋಳಿ ಗೊಬ್ಬರ ಇದಕ್ಕೆ ಪೆಪ್ಪರಿಗೆ ಒಳ್ಳೇದು. ಹೌದಾ? ಎಷ್ಟು ಕೊಡ್ತೀರಿ? ಅದು ಕೊಟ್ಟು ವರ್ಷ ಕೊಡ್ತೀವಿ ಸರ್, ಒಂದೊಂದು ಕುಕ್ಕೆ ಅಂತ. ಅದು ಮತ್ತೆ ಅದು ಕೋಳಿ ಗೊಬ್ಬರ ಕೋಳಿಗೆ ಒಂದು ಏನಾಗುತ್ತೆ ಗೊತ್ತಾ, ಅದು ಮೈಗೆಲ್ಲ ನಮಗೆ ಹತ್ಕೊಂಡ್ಬಿಡ್ತದೆ. ಅದು ಸಗಣಿ ಗೊಬ್ಬರ ಇರ್ತದೆ ಅಂತ ಅದು ಗಿಡಕ್ಕೆ ಇರ್ತದೆ. ಆಗಲ್ಲ ಅರ್ಶನ ಬಂದು ಹೋಗುತ್ತೆ ಸರ್, ಮತ್ತೆ ಸ್ಪ್ರೇ ಮಾಡ್ಬೇಕು ಉಳಿತದೆ. ಅದೆಲ್ಲ ಹೊಸ ತಳಿ ಹಾಕಿದ್ವಿ ಹೊಸ. ಹೌದು, ಅದು ಕೋಳಿ ಗೊಬ್ಬರನ ಹೆಚ್ಚಿಗೆ ಕೊಟ್ರೆ ಬಳ್ಳಿಗಳು ಅಥವಾ ಗಿಡಗಳು ಹೋಗ್ಬಿಡ್ತಾವ ಅಂತ ಅನ್ಕೊಂಡು ಹೇಳೋದಿದೆ. ಅದು ತಂದೆ ಕಾಲಲ್ಲೇ ಹೋಗ್ಬಿಟ್ಟಿತ್ತು, ಮತ್ತೆ ಅವ್ರು ಸ್ಟೇ ಮಾಡಿಸ್ತಾ ಇದ್ರು, ಮತ್ತೆ ಸಗಣಿ ಹಾಕ ಶುರು ಮಾಡುದು. ಹೌದು ಹೌದು, ಒಳ್ಳೆ ಸಗಣಿ ಗೊಬ್ಬರನೇ ಒಳ್ಳೇದು. ರೇಡಿಯೋ ಎಷ್ಟು ವರ್ಷಗಳಿಂದ ಕೇಳ್ತಿದ್ರಿ ಉದಯ ಕುಮಾರ್ ಅವ್ರೆ? ರೇಡಿಯೋ ಸರ್ ನಾನು ಕೇಳಿ ಆಕಾಶವಾಣಿ ನಿಮ್ದು 11 ಕಾಲವರೆಗೆ ಇಂಗ್ಲಿಷ್ ನ್ಯೂಸ್ ಆದ್ಮೇಲೆ ಮಲಗೋದು. ಹೌದಾ? 11:20 ತನಕ ಕೇಳ್ತೀರಿ? ನಾನಿವತ್ತು ನೀವು ಫೋನ್ ಮಾಡಿದ್ರೆ ಅದು ನಂಬರ್ ಗೊತ್ತಾಯ್ತು, 00006 2 ಮುಂದೆ 4 0 6. ಹೌದು ಹೌದು, ಅದು ಫೋನ್ ಕನೆಕ್ಟ್ ಆಯ್ತು ಅಲ್ವಾ? ಒಳ್ಳೇದು ಒಳ್ಳೇದು. ನೀವು ಏನ್ರಿ ಸರ್ ಪ್ರಭಾರ DSO? ಏನಂದ್ರಿ ನೀವು DSO ಸರ್? ಪ್ರಭಾರ DSO ಇಲ್ಲ ಅದನ್ನ ಇಲ್ಲ ಇಲ್ಲ ಅಡಿಕೆ ಹೇಳಿದ್ರು. ಹಾಗೆ ಇಂದಿರಾ ಜಗನ್ನಾಥ ಬಂದಿದ್ದೆ ಅಪಾಯಿಂಟ್ಮೆಂಟ್ ಬೇಕಂತ. ಅವ್ರು ಸುದ್ದಿ ಜನ ಓದಿಸ್ತಾ ಇದ್ರು ನೋಡಿ, ಬಿದ್ದಿರು ಹಿಂದಿಮತಿ ಅಂತ. ಹೌದು, ಅರೆ ಬರ್ತೀವಿ. ಅವರು ಎಕ್ಸ್ಪೀರಿಯನ್ಸ್ ಮ್ಯಾನೇಜರ್ ಮಿಸ್ಟರ್ ಸರ್. ಹೌದಾ? ಹೌದು, ಈಗ ಇಲ್ಲಿ ನಮ್ಮ ಬ್ಯಾಂಕ್ US ಅಲ್ಲಿ ಮ್ಯಾನೇಜರ್. ಒಟ್ಟಾರೆ ನಿಮ್ಮ ಕೃಷಿ ಜೀವನದಲ್ಲಿ ಹೇಗಿದ್ದೀರಿ ನೀವು? ಅದು ಅಂದ್ರೆ ಸರ್, ನಮ್ಮ ತಂದೆ ಕಾಲದಲ್ಲಿ ನಾವು ಹೆಂಗೆ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದು ಒಳ್ಳೆ ಸರ್, ಸುಮಾರು ಆರಾಮ್ ಸಿಗುತ್ತೆ. ಈಗ ಗದ್ದೆಲ್ಲ ತೋಟ ಆದ್ಮೇಲೆ ಕೆಲಸದವ್ರು ಬೇಕು ಅಲ್ವಾ? ಅದೇ ಅಣ್ಣ ವೆಸ್ಟ್ ಬಂಗಾಲ್ ಬಂದಿದ್ದಾರೆ, 4 ಜನ ಗಂಡಾಳು, 2 ಜನ ಹೆಣ್ಣಾಳು ಇದ್ದಾರೆ. ಪ್ರಶ್ನೆ ನಿಮಗೆ ಉದಯ ಕುಮಾರ್ ಅವರು, ಪ್ರಶ್ನೆ ನಿಮಗೆ, ಮಾವಿನ ಮರಗಳನ್ನ ನೀವು ನೋಡಿದಿರಿ ಅಲ್ವಾ? ಹೌದು ಸರ್. ಮಾವಿನ ಮರಗಳಲ್ಲಿ ಎಷ್ಟೊಂದು ಹೂ ಬರುತ್ತಲ್ವಾ? ಹೌದು ಸರ್. ಹೌದು, ಏನು ಹೇರಳವಾಗಿ ಹೂ ಮೂಡ್ಬಿಡುತ್ತಲ್ವಾ? ಹೌದು ಸರ್. ಹೌದು, ನಾನು ಸ್ವಲ್ಪ ಕಸಿ ನಟೀನಿ. ಅದು ಆಂಧ್ರದಿಂದ ಅವರು ಅದೊಂದು ಸ್ಕೀಮ್ ಇತ್ತು. ಈಗ ಎಷ್ಟು ಹೂಗಳ ಪೈಕಿ ಒಂದು ಕಾಯಿ ರೂಪುಗೊಳ್ಳುತ್ತಂತ ಹೇಳ್ಬೋದಾ ನೀವು? ಸರ್ ಒಂದೇ ಹೂವಿಂದ ಸರ್? ಅಲ್ಲ, ಒಂದೇ ಹೂವಿನಿಂದನೇ ಕಾಯಿ ಬರೋದು, ಆದ್ರೆ ಎಲ್ಲಾ ಹೂಗಳು ಕಾಯಿ ಮೂಡುದಿಲ್ಲ, ಎಲ್ಲಾ ಹೂಗಳಿಂದ ಕಾಯಿ ಬರೋದಿಲ್ಲ. ಎಷ್ಟು ಹೂಗಳ ಪೈಕಿ ಒಂದೇ ಒಂದು ಕಾಯಿ ರೂಪುಗೊಳ್ಳುತ್ತಂತ ಹೇಳ್ಬೋದಾ? ಅದು ಸರ್ ಪರಾಗಸ್ಪರ್ಶ ಹೆಂಗಾಗುತ್ತೆ? ಅಲ್ಲ ಆಯ್ತು, ಪರಾಗಸ್ಪರ್ಶ ಚಿತ್ತೆಯಿಂದ. ಅಲ್ಲ ಒಟ್ಟು ಅದು ಎಲ್ಲ ಪೂರಕ ಆಗಿದೆ ಸರ್. ಅದಂಗ ಹೌದು, ಒಂದು ಜಂಬಲ್ಲಿ ಅಷ್ಟೇ ಜಂಬಲ್ಲಿ ಒಂದು ಕಾಯಿ ಒಂದೊಂದು ಕಾಯಿ ಆಗುತ್ತೆ. ಅಲ್ಲ ಸರಿನೇ, ಒಂದ್ ಕಾಯಿ ರೂಪುಗೊಳ್ಳುತ್ತಲ್ಲ, ಅದ್ರ ಸುತ್ತಮುತ್ತ ಎಷ್ಟು ಹೂಗಳು ಇರ್ತಾವ ಅಂತ ಹೇಳ್ಬೋದಾ? ಅದು ಲೆಕ್ಕ ಸಿಗೋದಿಲ್ಲ, ತುಂಬಾ ಗೊತ್ತ. ಸುಮ್ನೆ ಹೇಳಿ ನೋಡೋಣ, ಲೆಕ್ಕ ಸಿಗೋದಿಲ್ಲ ಅಂತ ಅನ್ನೋದಕ್ಕಿಂತ ಎಷ್ಟು 100 ಇಷ್ಟು 1000 ಹೂಗಳ ಪೈಕಿ ಒಂದೇ ಒಂದು ಕಾಯಿ ಆಗುತ್ತಂತ ಒಂದು ಸಾವಿರ ಹೂಗಳು ಇರ್ತವೆ ಸರ್. ಜಾಸ್ತಿನೇ ಇದೆ, ಜೊತೆ ಆಗ್ತದೆ ಸರ್. ಅದು ನೋಡೋಣ, ಮುಂದೆ ಅವರು ಮಾತಾಡ್ತಾರಲ್ಲ ಅವ್ರ ಜೊತೆ ಮಾತಾಡ್ತಾ ಉತ್ತರ ಸಿಗುತ್ತೆ ನಿಮ್ಗೆ. ನಮಸ್ಕಾರ ಕೇಳಿದ್ರೆ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ರೈತರಿಗಾಗಿ ಮೀಸಲಿಟ್ಟಿರುವ ಕಾರ್ಯಕ್ರಮ, ರೈತ ಮಹಿಳೆಯರು ಸಹ ಪಾಲ್ಗೊಳ್ಬಹುದು. ಕರೆ ಮಾಡಿ, ಮುಂದಿನ ಕರೆ ಯಾರದು ನೋಡೋಣ. ನಮಸ್ಕಾರ, ತಮ್ಮ ಹೆಸರು? ಹಲೋ, ಈಶ್ವರ್ ಅಂತ. ಈಶ್ವರ್ ಅವ್ರ ಎಲ್ಲಿಂದ ಸ್ವಾಮಿ? ಎಲ್ಲಿಂದ ಈಶ್ವರ್ ಅವರೇ? ಸೋಮರ್ಪೇಟೆ. ಯಾವೂರು? ತಳತಾರೆ ಶೆಟ್ಟಹಳ್ಳಿ. ಈಶ್ವರ್ ಅವರೇ, ನಿಮ್ಮ ರೇಡಿಯೋ ಸ್ವಲ್ಪ ಸದ್ ಕಡಿಮೆ ಮಾಡ್ಕೊಂಡು ರೇಡಿಯೋದಿಂದ ದೂರ ಬನ್ನಿ. ನೀವು ಬಹಳ ಸಾರಿ ಸಂಪರ್ಕ ಮಾಡ್ತೀರ, ಆದ್ರೂ ರೇಡಿಯೋ ಹತ್ತಿರದಲ್ಲೇ ಇರ್ಬೇಕನ್ನ ಆಸೆನಾ? ರೇಡಿಯೋ ಹತ್ತಿರ ಇದ್ರೆ ನೀವು ಮಾತಾಡುವಾಗ ಅದು ಪ್ರತಿಧ್ವನಿಸುತ್ತೆ. ಸರಿನೆ ಸರಿನೆ. ಈಗ ಪ್ರಶ್ನೆ ಕೇಳ್ತಾ ಇದ್ವಿ ಈಶ್ವರ್ ಅವ್ರೆ, ಮಾವಿನ ಮರಗಳಲ್ಲಿ ಎಷ್ಟು ಹೂಗಳ ಪೈಕಿ ಒಂದು ಕಾಯಿ ರೂಪುಗೊಳ್ಳುತ್ತೆ ಅಂತ ಹೇಳ್ಬೇಕು. ಮಾವಿನ ಮರಗಳಲ್ಲಿ ತುಂಬಾ ಹೂ ಕಾಣುತ್ತೆ, ಹಾಗೆ ಬಟರ್ ಫ್ರೂಟ್ ಮರಗಳಲ್ಲಿ ತುಂಬಾ ಹೂ ಕಾಣುತ್ತೆ. ನೋಡ್ಬಿಟ್ರೆ ಆಶ್ಚರ್ಯ, ಇಷ್ಟೊಂದು ಕಾಯಿ ಅಂದ್ರೆ ಇಷ್ಟೊಂದು ಹೂಗಳಿಂದ ಕಾಯಿ ರೂಪುಗೊಂಡ್ಬಿಟ್ರೆ ಇಷ್ಟೊಂದು ಕಾಯಿಗಳನ್ನ ಮರ ಹೆಂಗೆ ಹೊತ್ಕೊಳ್ಳುತ್ತೆ, ಈ ಭಾರವನ್ನು ಹೆಂಗ್ ಸಹಿಸ್ಕೊಳ್ಳುತ್ತೆ ಅನ್ನೋ ತರ ಭಾವನೆ ಬರುತ್ತೆ. ಆದ್ರೆ ಎಲ್ಲ ಹೂಗಳು ಕಾಯಿ ಆಗುದಿಲ್ಲ. ಎಷ್ಟು ಹೂಗಳ ಪೈಕಿ ಒಂದು ಕಾಯಿ ಮಾವಿನಲ್ಲಿ ಕಾಣಿಸುತ್ತೆ ಅಂತ? ಅಂದ್ರೆ ಜಾಸ್ತಿ ಹೂವಿದ್ದಿದ್ರಲ್ಲಿ ಎಷ್ಟು ಕಾಯಿ ಆಗುತ್ತೆ ಅಂತ ಸರ್? ಇಲ್ಲ ಇಲ್ಲ, ಜಾಸ್ತಿ ಹೂ ಸ್ವಲ್ಪ ಹೂ ಅಲ್ಲ, ಒಟ್ಟಾರೆ ಹೂಗಳ ಪೈಕಿ ಈಗ ಉದಾಹರಣೆಗೆ 100,000 ಹೂಗಳು ಮಾವಿನ ಮರದಲ್ಲಿ ಇದಾವೆ ಅಂತ ಅನ್ಕೊಳ್ಳಿ. 100,000 ಹೂಗಳಲ್ಲಿ ಎಷ್ಟು ಕಾಯಿಗಳು ಮೂಡಬಹುದು ನಿಮ್ಗೆ? ಅಂದ್ರೆ ಒಂದು ಕಾಲು, ಒಂದು ಕಾಲ್ ಭಾಗ ಎಲ್ಲ ಉದುರೋಗುತ್ತೆ ಸರ್. ಕಾಲ್ ಭಾಗ ಅಲ್ಲ, ಗರಿಷ್ಠವಾಗಿ ಉದುರೋಗೋದು. ಈಗ ಉದಾಹರಣೆಗೆ 100,000 ಹೂಗಳಲ್ಲಿ ನಿಮಗೆ ಕಾಯಾಗಿ ರೂಪುಗೊಳ್ಳೋದು ಕೇವಲ 10 ಕಾಯಿ. ಅಂದ್ರೆ 10,000 ಹೂಗಳಿಗೆ ಒಂದು ಕಾಯಿ ರೂಪುಗೊಳ್ಳುತ್ತೆ ಅಷ್ಟೇ. ಅಷ್ಟೊಂದು ಹೂಗಳು ಉದುರು ಹೋಗ್ಬಿಡ್ತವೆ. 9,999 ಹೂಗಳು ಹೋಗ್ಬಿಡ್ತವೆ, ಒಂದೇ ಒಂದು ಮಾತ್ರ ಅದರಲ್ಲಿ ಫಲ ಕಟ್ಟುತ್ತೆ. ಎಂತ ರೋಚಕವಾದ ವಿಚಾರ, ವಿಸ್ಮಯವಾದ ಸಂಗತಿ ಅಲ್ವಾ? ಹೌದು. ಆಗ್ಲಿ ಈಶ್ವರ್ ಅವರೇ, ನಮಸ್ಕಾರ, ಧನ್ಯವಾದ. ಕೇಳಿದ್ರೆ, ನಾಳೆ 5:00 ಯುವ ತರಂಗ ಮೂಡಿ ಬರ್ತಾ ಇದೆ, ಯುವಕರಿಗಾಗಿ ಪ್ರಸಾರವಾಗುವ ಕಾರ್ಯಕ್ರಮ ಇದು. ನಾಳೆ 5:00 ಇದೇ ಸಂಖ್ಯೆ ಲಭ್ಯ ಇದೆ, 200006. ಯುವಕರು ಯುವತಿಯರು, ಪ್ರತಿಭಾವಂತ ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಮುಂದಿನ ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ ಯಾರು? ನಿಮ್ಮ ರೇಡಿಯೋ ಸದ್ ಕಡಿಮೆ ಮಾಡಿ, ರೇಡಿಯೋದಿಂದ ಈ ಕಡೆ ಬಂದ್ರ. ಯಾರು ತಾವು? ರೇಡಿಯೋದಿಂದ ದೂರ ಇದ್ರೆ ಅನುಕೂಲ ಆಗುತ್ತೆ ಶ್ರೋತೃಗಳೇ. ರೇಡಿಯೋ ಹತ್ತಿರ ಇದ್ದು ನೀವು ನಿಮ್ಮ ಧ್ವನಿಯನ್ನು ಕೇಳಿಸ್ಕೋಬೇಕು ಅನ್ನೋ ಒಂದು ಆಸೆ ಇದ್ರೆ ಕಷ್ಟನೇ ಅದು. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ ಯಾರು? ನಮಸ್ತೆ ಸರ್, ಚಂದ್ರು ಸರ್. ನಮಸ್ಕಾರ ಚಂದ್ರು, ನಿಮ್ ಕಡೆಗೆ ವಾತಾವರಣ ಹೇಗಿದೆ ಸರ್? ಚಳಿಗಳ ಚಳಿ ಸ್ಟಾರ್ಟ್ ಆಗುತ್ತೆ ಸರ್. ಚಳಿ ನಡುಕ್ತದಿರಿ? ಜಾಸ್ತಿ ಏನಿಲ್ಲ ಸರ್, ಸುಮಾರು. ಹೌದಾ? ಈ ಸಾರಿ ಜಾಸ್ತಿ ಇದೆ ಅಂತ ಹೇಳ್ತಿದ್ರೆ ಜಾಸ್ತಿನೇ ಇಲ್ಲ ಅಂತ ಹೇಳ್ತದ್ರಿ ನೀವು? ನಮ್ ಕಡೆ ಬರಡು ಪ್ರದೇಶ ಅಲ್ವ ಸರ್. ಜಾಸ್ತಿ ಏ ಬರಡು ಬಯಲು ಚಳಿಗೆ ಮಳೆಗೆ ಎಷ್ಟೋ ಸಾರಿ ಸಂಬಂಧ ಪಡಲ್ಲ. ಈ ಸಾರಿನೂ ಎಷ್ಟೋ ಕಡೆಗೆ ಒಳ್ಳೆ ಚಳಿ ಇದೆ ಅಂತ ಹೇಳ್ತಾರೆ, ಅದ್ ಯಾಕೋ ನಿಮ್ಗೆ ಚಳಿ ಕಾಣಿಸ್ತಾ ಇಲ್ಲ ಅಥವಾ ಚಳಿ ಹೆಚ್ಚಿದೆ ಸಮಯದಲ್ಲಿ ಇರ್ತದೆ ಸರ್, ಬಿಸಿಲು ಬಂದ್ಬಿಡ್ತದಲ್ಲ. ಹಾಗೆ ಒಂದು ಚೆನ್ನಾಗಿ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ರೆ ಚಳಿ ಶೀತ ಮಳೆ ಅನ್ನೋದು ಎಷ್ಟೋ ಸಾರಿ ನೆನಪಿ ಬರಲ್ಲ ಅಲ್ವಾ? ಮೈ ಚೆನ್ನಾಗಿ ಬಿಸಿ ಆಯ್ತು ಅಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ಯಾವ್ದು ಲೆಕ್ಕಕ್ಕೆ ಬರಲ್ಲ ಅಲ್ವಾ? ಹೌದು ಹೌದು. ಒಂದು ನೀವು ಕೊಡಗಿನವರಲ್ಲ, ಆದ್ರೂ ಕೊಡಗಿಗೆ ಸಂಬಂಧಪಟ್ಟಂತೆ ನೀವು ಎಷ್ಟು ವಿಚಾರ ತಿಳ್ಕೊಂಡಿರಬಹುದು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ನಿಮ್ಗೆ. ಕೊಡಗು ಜಿಲ್ಲೆಯಲ್ಲಿ ಬೇಸಿಗೆಯಲ್ಲಿರುವ ಸರಾಸರಿ ಉಷ್ಣಾಂಶ ಎಷ್ಟು ಅಂತ ಅನ್ಕೊಂಡು ಹೇಳ್ಬೇಕು. ಇನ್ನೇನು ಬೇಸಿಗೆ ಶೇಕಡ ಅಲ್ಲ, ಶೇಕಡ ಬರಲ್ಲ ಅಲ್ಲಿ. 25% ಇರುವುದು ಸರ್. ಹಾ, ಶೇಕಡ ಅಂತ ಬರಲ್ಲ, ನೀವು ಹತ್ತಿರದಲ್ಲಿ ಸಂಖ್ಯೆನೇ ಹೇಳಿದ್ರೆ. ಉಷ್ಣಾಂಶ ಶೀತಾಂಶವನ್ನ ಹೇಗೆ ಅಳತೆ ಮಾಡ್ತಾರೆ ಹೇಳಿ? ಉಷ್ಣಾಂಶ 100 degrees 40 degrees ಇರ್ತದೆ ನಮ್ ಕಡೆ, 35 degrees 25 degrees ಹಾಗೆ 10 degrees ಬರ್ಬೋದು ಸರ್ ಆ ಕಡೆ. ಎಂತ ಡಿಗ್ರಿ? ಅದೇ ಉಷ್ಣಾಂಶ ಇರ್ತದಲ್ಲ ಸರ್. ಅಲ್ಲ, ಅದು ಪೂರ್ಣ ಹೇಳಿ ಹೇಗೆ ಅಳತೆ ಮಾಡ್ತಾರೆ ಅಂತ. ಈಗ ಉದಾಹರಣೆಗೆ ಹಾಲು ಅಳತೆ ಮಾಡೋಕ್ಕೂ ಅಥವಾ ನೀರಿನ ಅಳತೆ ಮಾಡ್ಬೇಕಂತಂದ್ರೆ ಮಿಲಿಮೀಟ್ರೋ ಮಿಲಿಲೀಟ್ರೋ ಇಂಚೋ ಈ ತರ ಹೇಳ್ತಾರೆ ಅಲ್ವಾ? ಹೌದು ಸರ್. ಈಗ ಒಂದು ಒಂದು ಲೀಟರ್ ಹಾಲು ಅಂತಂದ್ರೆ ಎಷ್ಟು ಮಿಲಿಲೀಟರ್? 25 10 ಒಂದು ಲೀಟರ್ ಹಾಲು, ಒಂದು ಲೀಟರ್ ಹಾಲು ಎಷ್ಟು ಮಿಲಿಲೀಟರ್? 100 liters ಏ 1000 liters ಸರ್. 1000 liters ಅಲ್ಲ, ಅಲ್ಲ ಒಂದು ಲೀಟರ್, ಒಂದು ಲೀಟರ್ ಕೆಜಿ ಯಾಕೋ ವ್ಯತ್ಯಾಸ ಆಗ್ತಾ ಇದೆ ಚಂದ್ರು. 1 liter ಹಾಲು 1000 milliliters. ಹೌದು ಸರ್. ಹಾ, 1000 milliliters 1 liter ಅಂತ ಹೇಳ್ತಾರೆ. ಹಾಗೆ ಉಷ್ಣಾಂಶ ಮತ್ತು ಶೀತಾಂಶವನ್ನ ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಡಿಗ್ರಿ ಫ್ಯಾರನ್ ಹೀಟ್ ಅನ್ನೋ ಒಂದು ಮಾಪನದಲ್ಲಿ ಅಳತೆ ಮಾಡ್ತಾರೆ. ಉಷ್ಣಾಂಶ ಬರ್ಬೋದು ಸರ್ ಆ ಕಡೆ ಎಷ್ಟು? 10 15 ಇಲ್ಲ ಜಾಸ್ತಿನೇ. ಕೊಡಗು ಜಿಲ್ಲೆಯಲ್ಲಿ ಬೇಸಿಗೆಯಲ್ಲಿ ಸರಾಸರಿ 26 degrees centigrade ಉಷ್ಣ ಇರುತ್ತೆ. ಹಾ, ಜಾಸ್ತಿನೇ, ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ, 30 32 ನೀವ್ ಹೇಳಿದ್ರಲ್ಲ 40 ತನಕ ಹೋಗೋದಿದೆ ಬೇಸಿಗೆಯಲ್ಲಿ. ಅದರ ಕೊಡಗಿನಲ್ಲಿ 26 degrees centigrade ಹೆಚ್ಚಿಗೆ ಆಗೋದು ಕಡಿಮೆನೆ, ಕಡಿಮೆನೆ ಸ್ವಲ್ಪ ಕಡಿಮೆನೆ ಆಗ್ಬಹುದು, ಸ್ವಲ್ಪ ಆಚೆ 1-2 degrees centigrade ಹೆಚ್ಚಾಗ್ಬಹುದು ಅಷ್ಟೇ. ಹೌದು ಸರ್. ಇವಾಗ 5:30 ಜಿ ಶಾಂತ್ ಕುಮಾರ್ ಅವ್ರ ನಾಟಕ ಪ್ರಸ್ತುತ ಪಡಿಸಿದ್ರಲ್ಲ ಸರ್, ಚೆನ್ನಾಗಿತ್ತು ಸರ್. ತೀರ್ಥೆ ಬಗ್ಗೆ. ಹೌದಾ? ಚೆನ್ನಾಗಿತ್ತು ಸರ್ ಅಲ್ವಾ? ಹೌದು ಸರ್. ಒಳ್ಳೇದು ಚಂದ್ರು. ಸರ್ ಧನ್ಯವಾದ ಸರ್. ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಕರೆಗಳನ್ನ ಮಾಡ್ತಿದ್ರಿ ಶ್ರೋತೃಗಳೇ. ನಾಳೆ ಹಸುಗಳನ್ನ ಸಾಕಿಕೊಂಡಿರುವ ಮಡಿಕೇರಿ ತಾಲೂಕು 2ನೇ ಮೊಣ್ಣಂಗೇರಿ ಕೆಡಿ ವೇಣುಗೋಪಾಲ್ ಅವರು ಮಾತನಾಡುತ್ತಿದ್ದಾರೆ ನಮ್ಮ ಕೃಷಿ ರಂಗದಲ್ಲಿ. ಗುರುವಾರದ ಕಿಸಾನ್ವಾಣಿಯಲ್ಲಿ ರಬ್ಬರ್, ತೆಂಗು, ಕೋಕೋ ಬೆಳೆಗಳನ್ನು ಸಾಗುವಳಿ ಮಾಡಿಕೊಂಡಿರುವ ಮಡಿಕೇರಿ ತಾಲೂಕು ಚಂಬು ಗ್ರಾಮದ ಎಸ್ ಮಹೇಶ್ವರ ಭಟ್ ಅವರೊಡನೆ ಸಂದರ್ಶನ ಇದೆ. ಶುಕ್ರವಾರ ರೈತ ಮಕ್ಕಳಿಗೆ ಕೊಡಮಾಡುವ ರಾಜ್ಯ ಸರ್ಕಾರದ ವಿದ್ಯಾರ್ಥಿ ವೇತನ ಈ ಕುರಿತು ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶಬಾನಾ ಎಂ ಶೇಖ್ ಅವರು ಮಾತನಾಡುತ್ತಿದ್ದಾರೆ. ಶನಿವಾರ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ. ಬರುವ ಸೋಮವಾರ ಕೊಡಗು ಜಿಲ್ಲೆಯಲ್ಲಿ ವೆನಿಲ್ಲಾ ಬೆಳೆಯ ಕೃಷಿ ಕುರಿತು ಚಟ್ಟಳಿಯ ಗಿರೀಶ್ ಅವರು ಮಾತನಾಡುತ್ತಿದ್ದಾರೆ. ಹೀಗೆ ಪ್ರತಿನಿತ್ಯ ಕಿಸಾನ್ವಾಣಿಯಲ್ಲಿ ಕಾರ್ಯಕ್ರಮಗಳು ಬಿತ್ತರವಾಗ್ತಾ ಇರ್ತವೆ. ಆಲಿಸ್ತಾ ಇರಿ ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ. ಯಾರ್ ತಾವು? ಮೈಸೂರು ಜಿಲ್ಲೆ ತೀನರ್ಸಪುರ ತಾಲೂಕು ಸೋಸ್ಲೈ ಗ್ರಾಮದಿಂದ ಎಸ್ ಮಹಾದೇವ್ ಶೆಟ್ರ ಮಾಡುವ. ನಮಸ್ಕಾರಗಳು ಗುರುಗಳೇ. ಮಹಾದೇವ್ ಶೆಟ್ರೆ ನಮಸ್ಕಾರ. ನಿಮಗ್ ಸ್ವಾಗತ ಅಂತ ಹೇಳ್ತೀವಿ, ನೀವ್ ಹೇಳಲಿಲ್ಲ ಅಲ್ವಾ ಗುರುಗಳು? ಹೇಳ್ಬೇಕಲ್ಲ ಗುರುಗಳೇ, ನೀವೇ ನಮ್ಮ ಗುರುಗಳು ವಯಸ್ಸಿನಲ್ಲಿ ಅನುಭವದಲ್ಲಿ. ಆದ್ರೂ ಒಬ್ಬ ಅಧಿಕಾರಿ ಸ್ಥಾನಕ್ಕೆ ಬೆಲೆ ಕೊಡಬಾರ್ದು ಗುರುಗಳ. ಅಧಿಕಾರಿ ಅನ್ನೋದಕ್ಕಿಂತ ಅನುಭವ ಎಷ್ಟೋ ಸಾರಿ ಬಹಳ ಮುಖ್ಯ ಆಗುತ್ತೆ. ಏನು ಅಧಿಕಾರ ಅನ್ನೋದು ಒಂದು ಸರ್ಕಾರ ಒಂದು ಹುದ್ದೆಗೆ ಇಟ್ಟಿರದ ಒಂದು ಹೆಸರು ಅಷ್ಟೇ. ಅಧಿಕಾರಿಗಳು ಉದ್ಯೋಗಿಗಳು ಆ ಸ್ಥಾನಕ್ಕೆ ಬೆಲೆ ಕೊಡ್ಬೇಕಲ್ಲ. ಎಲ್ಲರಿಗೂ ಬೆಲೆ ಕೊಡ್ಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಬೆಲೆ ಕೊಡ್ಬೇಕಲ್ವಾ? ಹೌದು ಹೌದು, ಅದೇ ಮನುಷ್ಯತ್ವ ಅಂತ ಹೇಳೋದು ಅಲ್ವಾ? ಹೌದು, ಎಲ್ರಿಗೂ ಬೆಲೆ ಕೊಟ್ಟು ಎಲ್ರಿಗೂ ಕೈ ಅದೇ ಬಸವಣ್ಣವ್ರು ಅದನ್ನ ಹೇಳಿದ್ದು, ಎನಗಿಂತ ಕಿರಿಯವ್ರು ಯಾರು ಇಲ್ಲ ಅಂತ. ಹೌದು ಹೌದು, ಯಾರು ಹೆಚ್ಚಲ್ಲ, ನಾನೇ ದೊಡ್ಡವ್ ನಾನೇ ದೊಡ್ಡವನ ಅನ್ನೋದ್ಕಿಂತ ನಾನೇ ಚಿಕ್ಕವನು ಎಲ್ಲರಿಗಿಂತ ನಾನೇ ಚಿಕ್ಕವನು ಅಂದ್ಬಿಟ್ರೆ ನಾವೇ ದೊಡ್ಡವರಾಗ್ತಿವಲ್ವಾ? ಈ ಸಾರಿ ಹೇಗಿದೆ ಮಳೆ ಬೆಳೆ ಎಲ್ಲ ನಿಮ್ಗೆ? ಇಲ್ಲ, ಎಲ್ಲ ಆಗಿದೆ ಸರ್, ಭತ್ತ ಕಟಾವು ಮಾಡಿಲ್ಲ, ಇನ್ನೂ ಒಂದು ವಾರ ಬೇಕು ಸರ್ ನಮ್ಗೆ ಅಲ್ವಾ? ಎಲ್ಲ ನೀರ್ ಕಟ್ಟಿದೀನಿ. ಭತ್ತ ಪರವಲ್ವಾ? ಎಲ್ಲ ಚೆನ್ನಾಗಿದೆ ಸರ್ ಈ ಸತ್ರ. ಯಾವ ಇದು ಇಲ್ಲ, ಗೊಂದ್ಕಟ್ಟು ಚೆನ್ನಾಗದೆ, ಬೇಳೆ ಎಲ್ಲ ಬಂದಿದೆ, ಎಲ್ಲ ಒಮ್ಮೆ ಬಂದವೆ ಅಲ್ವಾ. ನಿಮ್ಮ ವಯಸ್ಸು ಹೇಳಿ ನಮ್ಮ ಕೇಳಿದ್ರು ತಿಳ್ಕೊಳ್ಳಿ. ನೋಡಿ, 73 ವಯಸ್ಸಿನಲ್ಲೂ ಎಷ್ಟು ಲವಲವಿಕೆಯಿಂದ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ ಅಲ್ವಾ? ಹೌದು, ನನ್ಗೆ ಅದೇ ಸ್ನೇಹಿತ. ನನ್ಗೆ ಇನ್ನೇನಿಲ್ಲ, ರೇಡಿಯೋ ಕೇಳೋದು, ಪೇಪರ್ ಓದೋದು, ನಮ್ ಜಮೀನ ಒಂದ್ ರೌಂಡ್ ಸುತ್ತಾಡ್ಕೊಂಡು ಹಂಗೆ ಮದ್ನಲ್ಲಿ ಒಂದ್ ಕುಂತಿದ್ ಬಂದ್ಬಿಟ್ಟೆ, ನಮ್ಗೆ ನೆಮ್ಮದಿ ಗುರುಗಳ. ಮತ್ತೆ ಜೊತೆಗೆ ಮನೆಯಲ್ಲಿನೂ ಎಲ್ಲರ ಜೊತೆಗೆ ಮಾತಾಡ್ಕೊಂಡು ಕೆಲವೊಂದ್ಸಾರಿ ವ್ಯತ್ಯಾಸ ಆದ್ರೂ ಖುಷಿಯಿಂದ ಹೋಗೋದನ್ನು ಸಂತೋಷಕರ ಸಂದರ್ಭನೇ ಅಲ್ವಾ? ಹೌದು ಹೌದು, ಮನೆಗೆ ಅಯ್ಯ ನಮ್ಗೆ ಟೈಮ್ ಕರೆಕ್ಟ್ ಆಗಿ ಊಟ ಮಾಡಯ್ಯ ಅಲ್ವಾ. ಎಷ್ಟೋ ಸಾರಿ ನಾವು ಹೊರಗ್ನವ್ರನ್ನ ಹೊಗಳ್ತೀವಿ, ಇನ್ಯಾರನ್ನ ಸೈ ಅಂತ ಹೇಳ್ತೀವಿ. ನಮ್ಮ ಮನೇಲಿರೋರ್ನು ಹೊಗಳ್ಬೇಕು, ಬೆನ್ ತಟ್ಬೇಕು, ನೀವು ಹೇಳ್ಬೇಕಲ್ವಾ? ಅವ್ರಿಗೆ ಯಾವ್ದೇ ಪದಾರ್ಥ ಅಲ್ಲಿ ಚೆನ್ನಾಗಿದೆ ಅನ್ಬಿಟ್ರೆ ಇನ್ನೊಂದ್ಸ್ವಲ್ಪ ಹಾಕೊಡ್ತಾರೆ. ಹಾ ನೋಡಿ, ಅದು ಏನೋ ಚೆನ್ನಾಗದ ಅನ್ಬಿಡ್ತಾರ. ನಮ್ಮ ಅಣ್ಣ ಅನ್ಬಿಟ್ಟು ಪಲ್ಯ ಗಿಲ್ಲ ಏನಾದ್ರು ಪಾಯಸ ಮಾಡ್ಬಿಟ್ರೆ ಅಲ್ವಾ ಚೆನ್ನಾಗದಲ್ಲ, ಚೆನ್ನಾಗದ ಅನ್ಬಿಡ್ಬೇಕು ಸರ್ ಏನಾರ ಅಲ್ಲಿ. ನೋಡಿ ಮಾಧವ್ ಶೆಟ್ರಿ, ಈಗ ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದನ್ನೋ ಒಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆ ನಿಮ್ಗೆ. ಈ ಸಾಮಾನ್ಯವಾಗಿ ಊಟ ಚೆನ್ನಾಗಿದೆ, ಆಹಾರ ಚೆನ್ನಾಗಿದೆ ಅಂತ ಅನ್ಕೊಂಡು ಆರಾಮ ತಿನ್ಕೊಂತನ ಹೊಟ್ಟೆ ಬೆಳೆಸ್ಕೊಂಡಿರೋರು ಹೆಚ್ಚಿದ್ದಾರೆ ಅಂತ ನಮ್ಮ ಅಧ್ಯಯನಗಳು ಹೇಳ್ತವೆ. ಅದು ಬಾಯಿಗೆ ರುಚಿ ಕಲಿಸ್ಬಿಟ್ರೆ ಮಿತಿ ಮೀರಿ ಹೋಗ್ಬಿಡುತ್ತಲ್ವಾ? ಅಲ್ಲ ಸರ್, ಸರ್ ಯಾವ್ದು ಅತಿ ಹೆಚ್ಚು ಮಾಡಿದ್ರೆ ಆರೋಗ್ಯಕ್ಕೆ ಅಲ್ವಾ ಅಷ್ಟೇ ಸರ್, ಒಂದ್ ಲೋಟ ಪಾಯಸ ಕೊಡಿದ್ರೆ ಅಷ್ಟು ತೃಪ್ತಿ. ಅದೇ ಬಾಯಿ ಬಿಡಲ್ಲ. ಹೌದು, ಪಾಯಸ ಒಂದ್ ಎಷ್ಟು ಬೇಕು ಅಷ್ಟು ಜಾಸ್ತಿ ಕೊಡ್ರೆ ಅದು ನಮ್ಗೆ ಅದಕ್ಕೆ. ಇದಕ್ ಪೂರ್ವಕವಾದ ಒಂದ್ ಪ್ರಶ್ನೆ ಹೇಳಿ ಗುರುಗಳ. ಹೊಟ್ಟೆಯ ಅಳತೆ ಪುರುಷರಲ್ಲಿ ಮಹಿಳೆಯರಲ್ಲಿ ಎಷ್ಟಿರ್ಬೇಕಂತ ಅನ್ಕೊಂಡು ಹೇಳ್ಬೋದ ತಾವು? ಎಷ್ಟು ಸೆಂಟಿಮೀಟರ್ ಹೊಟ್ಟೆಯ ಸುತ್ತಳತೆ ಪುರುಷರಲ್ಲಿ ಮಹಿಳೆಯರಲ್ಲಿ ಎಷ್ಟಿರ್ಬೇಕಂತ ಅನ್ಕೊಂಡು ತಾವು ಹೇಳ್ಬೋದು? ಮೂವತ್ತ್ಮೂರು ಏನು ಸೆಂಟಿಮೀಟರ್, ಇಂಚ, ಮೀಟರ್ ಏನು? ಸೆಂಟಿಮೀಟರ್ ಸರ್. ಸೆಂಟಿಮೀಟರ್, 30 ಸೆಂಟಿಮೀಟರ್. 33. ಅಷ್ಟು ಕಡಿಮೆ ಮಾಡ್ಬಿಟ್ರೆ ಸ್ವಲ್ಪ ಸೈಜ್ ಮೇಲೆ ಹೋಗುತ್ತೆ. ಅಯ್ಯೋ, ಅಷ್ಟು ಕಡಿಮೆ ಆಗ್ಬಿಟ್ರೆ ಸಣಕ್ಲಾಗಿ ಹೋಗ್ಬಿಟ್ರು ಅಂತ ಹೇಳ್ತಿರಲ್ಲ. ತುಂಬಾ ಕಡಿಮೆ ಹೇಳ್ಬಿಟ್ರಿ ನೀವು, ತುಂಬಾ ಕಡಿಮೆ ಹೇಳ್ಬಿಟ್ರಿ. ಯಾಕಂದ್ರೆ ಇಲ್ಲ, ಅರ್ಧಕ್ಕರ್ಧ ಕಡಿಮೆ ಹೇಳ್ಬಿಟ್ಟಿದ್ರಿ, ಅರ್ಧಕ್ಕರ್ಧ ಕಡಿಮೆ ಹೇಳ್ಬಿಟ್ಟಿದ್ರಿ. ನೋಡೋಣ ಈಗ ಮುಂದಿನವರು ಅಲ್ಲ, ಇಂಚು ಕಡಿಮೆ ಆಯ್ತು, ಸೆಂಟಿಮೀಟರ್ ಕಡಿಮೆ ಆಯ್ತು, ಮುಂದಿನವ್ರು ಕರೆ ಮಾಡ್ತಾರಲ್ಲ ನೋಡೋಣ. ಒಳ್ಳೇದು, ನಮಸ್ಕಾರ. ನಮಸ್ಕಾರ ಶ್ರೋತೃಗಳೇ. ನೋಡಿ, ಸೋಸಲೆ ಗ್ರಾಮದ ಮಹಾದೇವ ಶೆಟ್ಟಿ ಅವರು 73 ವರ್ಷ ಹಾಗೆ ಆಸಕ್ತಿಯಿಂದ ಸಂಪರ್ಕ ಮಾಡ್ತಾ ಇರ್ತಾರೆ. ಹಾಗೆ ನಮ್ಮ ಕೊಡಗಿನಲ್ಲಿನ ತುಂಬಾ ಜನ 75, 80, 85 ವಯಸ್ಸಿನವರು ಸಹ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ. ಮುಂದಿನ ಕರೆ. ನಮಸ್ಕಾರ, ವ್ಯತ್ಯಾಸ ಆಯ್ತು. ಕರೆ ಮಾಡಿ ಶ್ರೋತೃಗಳೇ, ಇನ್ನು 5-6 ನಿಮಿಷ ಸಮಯ ಇದೆ, ಇನ್ನು 2-3 ಜೊತೆಗೆ ಮಾತಾಡ್ಬೋದು. ರೈತ ಮಹಿಳೆಯರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. 08-2-7-2-2 ಮುಂದೆ 4-0 ಒತ್ತಿ 6 ಬಳಕೆ ಮಾಡಿಕೊಂಡ್ರೆ ನೀವು ನಾವು ಮಾತಾಡ್ಬೋದು ಶ್ರೋತೃಗಳೇ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ. ನಮಸ್ಕಾರ, ನಾಗರಾಜ್ ಅನ್ಬಿಟ್ಟು ಬನ್ನೂರಿಂದ ಸರ್. ನಾಗರಾಜ್ ಅವರು? ಹೌದು ಸರ್, ಬನ್ನೂರಿಂದ. ಹೌದು. ಆ ಕಡೆಗೆ ಹೇಗಿದೆ ಮಂಜು, ಆಮೇಲೆ ಚಳಿ ಎಲ್ಲ ನಾಗರಾಜ್ ಅವರು? ಮಂಜು ಈಗ ಒಂದ 2-3 ದಿನ ಸ್ವಲ್ಪ ಕಡಿಮೆ ಆಗಿದೆ ಸರ್, 3 ದಿನ ಹಿಂದೆ 11 ಗಂಟೆವರೆಗೂ ಬೀಳ್ತಾ ಇತ್ತು ಸರ್. ಹೌದಾ? ಮಂಜು ಬಿದ್ರೆ ಏನ್ ಅನುಕೂಲ ಅನನುಕೂಲ? ಮಂಜು ಬಿದ್ರೆ ಅನಾನುಕೂಲ ಇದೆಯಾ, ಅಥವಾ ಏನಾದ್ರೂ ಹತ್ತಿರದಲ್ಲಿ ಮಳೆ ಬರುತ್ತೆ ಅನ್ನೋ ತರ ಕೆಲವೊಬ್ರು ಹೇಳ್ತಾರೆ, ಮಳೆ ಹೋಗ್ಬಿಡುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಮಳೆ ಹೋಗುತ್ತೆ ಅಂತ ಕೇಳಿದೀನಿ ಸರ್. ಅದನ್ನ ಸರಿಯಾಗಿ ತಿಳ್ಕೊಂಡು ನಾವು ಗಮನಿಸಿದ್ರೆ ಏನೋ ಒಂದ್ ಇದ್ದೇ ಇರುತ್ತೆ ಅಲ್ವಾ? ಉಣ್ಣೆ ಈ ದನಕರುಗಳಿಗೆ ಬಂದಾಗ ಮಂಜಿನಲ್ಲಿ ಕಟ್ಟಿ ಒಂದ್ ರಾತ್ರಿ 2 ರಾತ್ರಿ ಆಮೇಲೆ ಬಿಟ್ಬಿಟ್ರೆ ಎಲ್ಲ ಉಣ್ಣೆ ಹೋಗ್ಬಿಡ್ತವೆ ದನಕರುಗಳು, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಹೇಳೋದಿದೆ. ಕೆಲವೊಬ್ರು ಕಾಳುಗಳನ್ನ ಮಂಜಿನಲ್ಲಿ ಇಟ್ಟು ಒಂದಿನ ಎರಡು ದಿನ ಲೀಟರ್ ಉಳಿದ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ನೋಡಿ ನೋಡಿ ಆತರ. ಹೌದು, ಅನೇಕ ವಿಚಾರಗಳನ್ನು ನಾವು ಗಮನಿಸ್ತಾ ಇದ್ರೆ ಅನುಕೂಲವೇ ಅಲ್ವಾ? ಹೌದು ಹೌದು ಸರ್. ನಾಗರಾಜ್ ಅವರೇ, ಮಹಾದೇವ್ ಶೆಟ್ಟಿ ಅವರಿಗೆ ನಾವು ಕೇಳ್ತಾ ಇದ್ವಿ, ಆರೋಗ್ಯವಂತ ಪುರುಷನ ಮತ್ತು ಮಹಿಳೆಯ ಹೊಟ್ಟೆಯ ಸುತ್ತಳತೆ ಎಷ್ಟಿರಬೇಕು ಅಂತ ಅನ್ಕೊಂಡು ಅಧ್ಯಯನಗಳು ತಿಳಿಸ್ತಾವನ್ನ ಒಂದು ವಿಷಯವನ್ನು ಹೇಳ್ಬೋದಾ? ಒಂದ್ ರೌಂಡ್. ಆರೋಗ್ಯನೂ ಕೃಷಿಕರಿಗೆ ಬಹಳ ಮುಖ್ಯವಾದ ಸಂಗತಿ ಅಲ್ವಾ? ಹೌದಾ, ಎರಡೂವರೆ ಮೂರಡಿ ಹೋಗ್ಬಿಟ್ರ ನೋಡಿ. ಇಲ್ಲ ಇನ್ನು ಇನ್ನು ಇನ್ನು ಇದ್ ಮಾಡ್ಬೇಕು ನೋಡಿ ನೋಡಿ. ತೊಂಬತ್ತು ಸೆಂಟಿಮೀಟರ್ ಪುರುಷರಲ್ಲಿ ಇರಬೇಕು, 80 ಸೆಂಟಿಮೀಟರ್ ಮಹಿಳೆಯರಲ್ಲಿ ಇರ್ಬೇಕಂತ ಹೇಳ್ತಾರೆ. ಹೌದೌದು, ಈ ಸಾಮಾನ್ಯವಾಗಿ ಪುರುಷರ ಹೊಟ್ಟೆನೆ ಹೆಚ್ಚು ಕಾಣೋದು ಅಲ್ವಾ? ಮಹಿಳೆಯರಲ್ಲಿ ಕಡಿಮೆನೆ. ಅಪರೂಪಕ್ಕೆ ಅದು ಅವರ ತಂದೆ ತಾಯಿಗಳದ್ದು ಮತ್ತಿನ್ನು ಬೇರೆ ಬೇರೆ ವ್ಯತ್ಯಾಸಗಳಿಂದ ಆಗ್ಬಹುದು ಅಷ್ಟೇ. ಸಾಮಾನ್ಯವಾಗಿ ಪುರುಷರಿಗಿಂತ ಮಹಿಳೆಯರು ತೆಳಗೆ ಇರೋದು ಅಲ್ವಾ? ನಾರ್ಮಲ್ ಆಗಿ. ಹೌದೌದು, ಹೊಟ್ಟೆ ಬೆಳೆಸ್ಕೊಂಡಿರೋರು ಬಹಳ ಕಡಿಮೆ ಅಲ್ವಾ? ಅದು ಇತ್ತೀಚಿನ ಸುಖಿ ಯುಗದಲ್ಲಿ ಬಹಳಷ್ಟು ಜನಗಳಿಗೆ ಹೊಟ್ಟೆ ಬೆಳೆದಿದೆ ಅಪಾಯಕಾರಿ ಅಂತ ಅನ್ಕೊಂಡು ಹೇಳೋದಿದೆ. ಆದ್ರೂ ಎಷ್ಟೋ ಜನ 60, 65, 70 ದಾಟ್ತಾರೆ. ಹೌದೌದು, ರೈತರಲ್ಲಿ ಕಡಿಮೆ ಅಲ್ವಾ? ಇತ್ತೀಚೆಗೆ ಏನಾಗಿದೆ, ಯಂತ್ರಗಳು ಅವು ಬಂದು ಅಲ್ಲಿ ಸುಖ ಕಾಣ್ತಾ ಇದೆ, ಸಮಸ್ಯೆನೆ ಅಲ್ವಾ? ಹೌದು, ಒಳ್ಳೇದು ನಾಗರಾಜ್ ಅವರು, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಇವತ್ತು ಆಧುನಿಕ ವ್ಯವಸ್ಥೆಗಳು ಹಳ್ಳಿಗೂ ಪಟ್ಟಣಕ್ಕೂ ಸ್ಪರ್ಶಿಸಿರೋದ್ರಿಂದ ಆರೋಗ್ಯದ ವ್ಯತ್ಯಾಸಗಳು ಸಹಜವಾಗಿ ಮೂಡಿದವೆ. ಅದನ್ನು ನಿಭಾಯಿಸಲಿಕ್ಕೆ ಎಲ್ಲರೂ ಕೆಲಸ ಮಾಡೋದು ಒಳ್ಳೇದೇ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಹೇಳಿ. ಹಲೋ, ನಮಸ್ತೆ ಸರ್, ನಾನು ಇಸ್ಮಾಯಿಲ್ ಅಂತ ಮಾತಾಡುದು, ದಕ್ಷಿಣ ಕನ್ನಡ ಮಂಗಳೂರಿಂದ. ಹೆಸರೇನಂದ್ರಿ? ಇಸ್ಮಾಯಿಲ್ ಅಂತ. ನಾನು ರೇಡಿಯೋ ಮಾತಾಡ್ತೇನೆ ನಿಮ್ಮ ಇದು ಆಕಾಶವಾಣಿ ಮಡಿಕೇರಿಗೆ. ಇಸ್ಮಾಯಿಲ್ ಅವರು, ನೀವು ಕೃಷಿಕರ? ಹೌದು ಸರ್, ನಮ್ಗೆ ಜಾಗ ಅಂದ್ರೆ ಒಂದು 1/2 ಎಕರೆ ಮೀರಿಸುವಂತ ಜಾಗದ ಸರ್. ಇಲ್ಲಿ ಅಂದ್ರೆ 1/2 ಎಕರೆ ಇದ್ರೆ ನಮ್ಮ ಘಟ್ಟದ ಮೇಲೆ 5 ಎಕರೆ ಇದ್ದಷ್ಟು ಇಲ್ಲಿ ದರ ಬರುತ್ತಲ್ಲ ಇಲ್ಲಿ. ಹೌದು, ಅದನ್ನ ಒಂದು 10-30 ತೆಂಗಿನ ಗಿಡ, ಒಂದು 50 ಅಡಿಕೆ ಗಿಡ, ಕರಿಮೆಣಸು, ಮಾವು, ಹಲಸು, ಮತ್ತೆ ಎಲ್ಲ ತರಕಾರಿ ಎಲ್ಲ ಎಲ್ಲ ಉಂಟು ಸರ್. ಎಲ್ಲ ಮಾಡಿದ್ದೇನೆ, ಬಾವಿ ಉಂಟು, ಎಲ್ಲ ಉಂಟು, ಎಲ್ಲ ಮಾಡಿದ್ದೇನೆ. ನನಗೆ ಅದು ದಿವಸಕ್ಕೆ 1-2 ಗಂಟೆ ಅದರದ್ದು ಕೆಲಸ ಆಗುತ್ತದೆ. ಓಕೆ, ಎಲ್ಲದೂ ಬೆಳೆದಿದ್ದೀನಿ ಅಂತ ಹೇಳುವಾಗ ನಮಗೆ ನೆನಪಾಯ್ತು, ಒಂದು ಬೆಳೆ ಇದೆ ಫಿಂಗರ್ ಮಿಲ್ಲೆಟ್ ಅಂತ ಹೇಳ್ತಾರೆ. ಅಲ್ಲ, ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಕೇಳಿ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಅನ್ಕೊಂಡು ನೀವು ಹೇಳಿ ನೀವು ಅದನ್ನ ಬೆಳೀತಾ ಇದೀರ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡೋಣ ಅನ್ಕೊಂಡು ಪ್ರಶ್ನೆ. ಈಗ ಫಿಂಗರ್ ಅಂದ್ರೆ ಏನು ಹೇಳಿ? ಫಿಂಗರ್ ಅಂದ್ರೇನು? ಬೆರಳು ಅಲ್ವಾ? ಹಾ, ಬೆರಳಿನ ತರನೇ ಅದರ ತೆನೆ ಇರುತ್ತೆ, ಅದಕ್ಕಾಗಿ ಅದನ್ನ ಫಿಂಗರ್ ಮಿಲ್ಲೆಟ್ ಅಂತ ಕರೀತಾರೆ. ಅದರ ತೆನೆ ಕಾಳು ಮೆಣಸು ಸರ್? ಇಲ್ಲ ಇಲ್ಲ ಇಲ್ಲ ನೋಡಿ, ಮತ್ತೆ ಶುಂಠಿ ಅಂತ ಬಂದಿ. ಹಾ, ಶುಂಠಿ? ಇಲ್ಲ, ಶುಂಠಿ ಅಲ್ಲ. ಅದು ಮೇಲೆ ತೆನೆ ಅಂತ ನಾನು ಹೇಳಿದ್ದು, ತೆನೆ, ಗಡ್ಡೆ ಅಲ್ಲ, ಸಣ್ಣ ಕಾಳು, ಆಹಾರ ಧಾನ್ಯ. ಆಹಾರ ಧಾನ್ಯ ನೋಡಿ, ಅಲ್ಲ ಎಲ್ಲ ಬೆಳೀತಿದ್ದೀನಿ ಅಂತ ಅಂದಿಗೆ ನಮ್ಗೆ ಇದನ್ನು ಬೆಳೀತಿರಬಹುದು ಇಸ್ಮಾಯಿಲ್ ಅವರು ಅಂತ ಅನ್ಕೊಂಡು ಆಲೋಚನೆ. ನಾನು ಅಂದ್ರೆ ನಮ್ಮ ಜಾಗದಲ್ಲಿ ಮೊದಲು ಹಂದಿ ಬರ್ತಿತ್ತು, ಅದರ ತೆಂಗಿನ ಗಿಡ ಎಲ್ಲ ನಟ್ರೆ ಹಂದಿ ಎಲ್ಲ ತಿಂದು ಹೋಗ್ತಿತ್ತು. ಆಮೇಲೆ ಯಾರೋ ಒಬ್ರು ನನಗೆ ಈಗ ಹೇಗೆ ಹೇಳಿದ್ರು ಅಂತ, ಅದು ಕೆಲವೊಂದಿಂದಾಗ ಅಂತದ್ದು ಕಟ್ಟಿಂಗ್ ತಲೆ ಕೂದಲು ಅಂತ, ಅಂದು ತೆಂಗಿನ ಗಿಡ ನಡುವಾಗ ಒಂದಿಷ್ಟು ಹಾಕಿ ಅದರ ಮೇಲೆ ತೆಂಗಿನ ಗಿಡ ನಟ್ರೆ ಅದನ್ನು ಹಂದಿ ಬಂದು ತಿನ್ನುವುದೇ ಇಲ್ಲ ಅಂತ. ಹಾಗೆ ಮಾಡಿದ ಮೇಲೆ ನನಗೆ ಒಂದು ಮುಟ್ಲೇ ಇಲ್ಲ ಸರ್ ಹಂದಿ, ಎಲ್ಲದೂ ಚೆನ್ನಾಗಿ ಬಂದಿದೆ ನೋಡಿ ನೋಡಿ. ಹಾಗೆ ಅದು ಯಾರಿಗೆ ಎಲ್ರಿಗೂ ಮಾಹಿತಿ ಬರ್ಲಿ ಅಂತ ಅಂದ್ರೆ, ಹಂದಿ ಬರ್ತದೆ ನಂದೇನು ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತಾರೆ ಸರ್. ನಮ್ಮ ಜಾಗದ ಸುತ್ತ ಎಂತದ್ದು ಟಿಕ್ಕಾಸಲ್ಲಿ ಗೀರ್ಯ ತಲೆ ಕೂದಲು ತಂದು ಉಂಟಲ್ಲ ಸರ್, ಅದನ್ನು ಎಲ್ಲ ನಮ್ಮ ಜಾಗದ ಸುತ್ತ ಹಾಕಿ ಮಣ್ಣು ಮುಚ್ಚಿದ್ರೆ ಆ ಜಾಗಕ್ಕೆ ಹಂದಿ ಬರುವುದೇ ಇಲ್ಲ ಅಂತ ಸರ್. ಅಲ್ಲ ಮಣ್ಣು ಮುಚ್ಚೋದ್ಕಿಂತ ಹಾಗೆ ಹರಡಿದ್ರೆ ಹೆಂಗೆ? ಇಲ್ಲ ಸರ್, ಅದು ಮೀಸಿ ಮೀಸಿಕೊಂಡು ಬರ್ತಂತೆ. ಅದು ತಲೆಗೆ ತಲೆ ಕೂದಲು ಅಂದ್ರೆ ಅದು ಉಂಟಲ್ವಾ, ಅದು ಮನುಷ್ಯನ ವಾಸನೆ ಅದಕ್ಕೆ ಬಂದ್ರೆ ಆ ಜಾಗಕ್ಕೆ ಬರುವುದೇ ಇಲ್ಲ ಅಂತ ಸರ್. ಅದು ಅಲ್ಲ, ಅದು ಒಂದು ಹೇಳ್ತಾರೆ. ಆಮೇಲೆ ಅದು ನೆಲವನ್ನ ಕೆದರುವಾಗ ಬಾಯಿಂದ ಆ ಕೂದಲು ಮೂಗಿ ಹೋಗ್ತತೆ, ಮತ್ತೆ ಸಮಸ್ಯೆ ಆಗ್ತದೆ ಅಂತ ಅನ್ಕೊಂಡು ಹೆದರಿ ಬಿಡುತ್ತೆ ಅಂತ ಅನ್ಕೊಂಡು ಹೇಳ್ತಾರೆ. ಮಂಗ ಬರುವುದಕ್ಕೆ ಅಂತ ಹೇಳಿದ್ರು ಸರ್, ಅದು ಎಂತದು ಹಾಗೆ ಈಗ ಅಂತ ಹೇಳಿದ್ರು ಸರ್. ಮತ್ತೊಂದು ಒಬ್ಬರು ಹೇಳಿ ಕೇಳಿದ್ದೇನೆ ಸರ್. ಅಲ್ಲ ಇನ್ನೊಂದ್ಸರಿ ಇನ್ನೊಂದ್ಸರಿ ಮಾತಾಡೋಣ ಸರ್. ಅಲ್ಲ, ಬೂತಾಯಿ ಮೀನನ್ನು ತಂದು ಸರ್ ಅದನ್ನು ತೆಂಗಿನ ಮರದ ಮೇಲೆ ಇಟ್ಟರೆ ಸರ್ ಅದು ಬರುವುದಿಲ್ಲ ಅಂತ ಮಂಗ. ಎಂತದ್ದು ಎಂತದ್ದು ಏನಿಟ್ರೆ? ಬೂತಾಯಿ ಮೀನು ಉಂಟಲ್ಲ ಸರ್, ಅದು ತೆಂಗಿನ ಮರದ ಮೇಲೆ ಇಟ್ಟರೆ ಉಂಟಲ್ಲ, ಅದು ಅದಕ್ಕೆ ಮಂಗ ಬರುವುದಿಲ್ಲ ಅಂತ ಅವರ ವಾಸನೆಗೆ. ಓಹೋ, ಅದೇ ಅದೇ ನೋಡಿ, ಅದೇ ಏನೆಲ್ಲ ಇದೆ ಅಲ್ವಾ. ಹೌದು ಸರ್, ನಾವು ಈಗ ಹಾಗೆ ಹಳ್ಳಿ ಏರಿಯಾದಲ್ಲಿ ಇದ್ದದ್ದು, ಈಗ ಅದನ್ನೆಲ್ಲ ಇದು ಸ್ವಲ್ಪ ಎಚ್ಚರದನ್ನೆಲ್ಲ ಇದ್ದದ್ದು ಸ್ವಲ್ಪ ಸಮಯ ಸಮಯ ಇಲ್ಲ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನಿಮ್ಮಲ್ಲಿ ಅನುಭವ ಸಾಕಷ್ಟಿದೆ, ಆದ್ರೆ ಸಮಯ ಸಾಕಾಗ್ತಾ ಇಲ್ಲ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇಲ್ಲಿವರೆಗೆ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದರೆ, ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದರೆ, ಮತ್ತಿನ್ನೇ ಕೆಲವರು ಯಾಕೆ ಬಹಳಷ್ಟು ಜನ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಶ್ರೋತೃಗಳೇ, ನಮಸ್ಕಾರಗಳು. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಪಡಿಸಿದವರು ಡಾ ವಿಜಯ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಹಸುಗಳನ್ನು ಸಾಕಿಕೊಂಡು ಅಭಿವೃದ್ದಿಯಾಗುತ್ತಿರುವ ಮಡಿಕೇರಿ ತಾಲೂಕು ಎರಡನೇ ಮೊಣ್ಣಂಗೇರಿಯ ಕೆಡಿ ವೇಣುಗೋಪಾಲ್ ಅವರೊಡನೆ ಸಂದರ್ಶನ. ಇಲ್ಲಿಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರೇ, ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಮೂರ್ನಾಡಿನ ಮಾಮ್ಸ್ ಕಿಚನ್ ನ ಪ್ರಥಮ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದಿನಿಂದ ಜನವರಿ 12ರವರೆಗೆ ಮಿಕ್ಸರ್, ಗ್ರೈಂಡರ್, ಗ್ಯಾಸ್ ಸ್ಟೌ, ಕುಕ್ಕರ್, ಡಿನ್ನರ್ ಸೆಟ್ ಇತ್ಯಾದಿ ವಸ್ತುಗಳ ಮೇಲೆ ಭಾರಿ ರಿಯಾಯಿತಿ. ಭೇಟಿ ನೀಡಿ ಮಾಮ್ಸ್ ಕಿಚನ್, ಕೆನರಾ ಬ್ಯಾಂಕ್ ಹತ್ತಿರ, ಮೇನ್ ರೋಡ್, ಮೂರ್ನಾಡು. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಏನ್ರಿ ನಿಮ್ಗೊಂದ್ ವಿಷಯ ಗೊತ್ತಾಯ್ತಾ? ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಆದ ಸೈನ್ಸ್ ಸಿಟಿ ಅವರು ಪಿರಿಯಾಪಟ್ಟಣದಲ್ಲಿ ವಿಶ್ವ ದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೈನ್ಸ್ ಸಿಟಿ ನ್ಯೂ ಟೌನ್ ಮಾಡಿದ್ದಾರೆ. ವಾವ್, ಹಾಗಾದ್ರೆ ಅಲ್ಲೇ ಸೀಟ್ ತಗೋಬೇಕು. ಏನೆಲ್ಲ ಫೆಸಿಲಿಟಿ ಇದೆ? ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್, ಬ್ಯಾಂಕ್ ಲೋನ್ ಫೆಸಿಲಿಟಿ ಕೂಡ ಇದೆ. ಅಲ್ಲದೆ 40 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಓವರ್ ಹೆಡ್ ಟ್ಯಾಂಕ್, ಪಾರ್ಕ್, ಜಾಗಿಂಗ್ ಟ್ರ್ಯಾಕ್, ವಾಟರ್ ಫೌಂಟೇನ್, ಎಂಟ್ರೆನ್ಸ್ ಆರ್ಚ್, ಎಲ್ಲ ನಾಗರಿಕ ಸೌಲಭ್ಯಗಳು ಸಂಪೂರ್ಣಗೊಂಡಿದೆ. ಇಷ್ಟೆಲ್ಲ ಇದೆಯಾ? ಇನ್ನೂ ಇದೆ. ಪುರಸಭೆ

ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೈಂಗ ನೂಯ್ಟ ಆರು ಮನೆನ ಲೋಕಾರ್ಪಣೆ ಮಾಡನಾಂಗ ನಲ್ಲಾಮೆ ಬಯಂದತ್ ಅಲ್ಲಿಂಜ ತಕ್ಪರ್ಂದಾವು ಬಡಾವಣೆಕ ರೋಡ್ ಚರಂಡಿ ಕೂಡುನನಿಕೆ ಮೂಲಭೂತ ಸೌಲಭ್ಯತ್ನ ತೊಡಿಕೆ ಮಾಡಿಕೊಡುಪಂದಣುಚಿ. ವರ್ಚುವಲ್ ಸಭೆಲು ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ, ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಕಂಡು ಕೂಡುನನಿಕೆ ಇನ್ಫೋಸಿಸ್ ಸಂಸ್ಥೆರ ಮುಕ್ರಿಯ ಕೂಡಿಯಾಡಿ ನಿಂಜತ್. ರಾಜ್ಯದ ಒಮಿಕ್ರಾನ್ ದಿನತಿಂಜ ದಿನಕ್ಕೆ ಪೊಂದ್ಯನುಳ್ಳಾಂಡ ಮಾರಿಪತ್ ಇಂದಿಂಜ ಜನವರಿ 7 ಸರ್ಕಾರ ಬೈಟ್ 10 ಗಂಟೆಂಜ ಪೊಲಕ 5 ಗಂಟೆಗೆತನೆ ಬೈಟ್ ಕರ್ಫ್ಯೂ.